ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆ ಬಾಧಿಸುವ ವಿವಿಧ ರೋಗ ಹಾಗೂ ಕೀಟಗಳ ನಿರ್ವಹಣೆ ಕುರಿತು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಟಿ ನಾಗರಾಜ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನ ಬಾಧಿಸತಕ್ಕಂತಹ ವಿವಿಧ ರೋಗ ಹಾಗೂ ಕೀಟಗಳ ನಿಯಂತ್ರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅಡಿಕೆ ಅನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯಾಗಿದೆ. ಬಹಳ ಹಿಂದೆಲ್ಲ ಮಲೆನಾಡು ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದ ಈ ಅಡಿಕೆ ಬೆಳೆಯನ್ನ ಇವತ್ತು ಬಯಲುಸೀಮೆಯಲ್ಲಿಯೂ ಕೂಡ ಹೆಚ್ಚು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಬಂದಿರತಕ್ಕಂತಹ ಬೆಲೆ ಮತ್ತೆ ಸುಲಭವಾಗಿ ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂತಹ ಕಾರಣದಿಂದಾಗಿ ಅಡಿಕೆಯನ್ನ ಇವತ್ತು ಹೆಚ್ಚು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಈ ಅಡಿಕೆ ಬೆಳೆಯ ಕೃಷಿಯೂ ಕೂಡ ವಿಸ್ತರಣೆ ಆಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಸಸಿಗಳ ಉತ್ಪಾದನೆ ಆಗ್ತಾ ಇದೆ. ಅವುಗಳನ್ನು ತೆಗೆದುಕೊಂಡು ಹೋಗಿ ನಮ್ಮ ಕೃಷಿಕರು ನಾಟಿಯನ್ನ ಮಾಡತಕ್ಕಂಥದ್ದು, ಹೊಸ ಹೊಸ ತೋಟಗಳನ್ನ ನಿರ್ಮಾಣವನ್ನ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಅಡಿಕೆ ಕೂಡ ಸಮಶೀತೋಷ್ಣ ವಲಯದಲ್ಲಿ ಚೆನ್ನಾಗಿ ಬರತಕ್ಕಂತಹ ಒಂದು ಬೆಳೆ. ಆದರೆ ಕಳೆದ ಸಾಲಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾದ ಕಾರಣದಿಂದಾಗಿ ಅಲ್ಲಲ್ಲಿ ಕೆಲವು ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ಯಾವೆಲ್ಲ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ, ಅದಕ್ಕೆ ಪರಿಹಾರ ಏನು, ಈ ಸಂದರ್ಭದಲ್ಲಿ ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯಲ್ಲಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಟಿ ನಾಗರಾಜು ಅವರು ಇವತ್ತು ಅಡಿಕೆ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ. ನಾಗರಾಜು ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಅಡಿಕೆ ಬೆಳೆ ಇವತ್ತು ಹೆಚ್ಚು ಬೆಳೀತಾ ಇರತಕ್ಕಂತಹ ಒಂದು ಬೆಳೆಯಾಗಿದೆ, ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯೂ ಕೂಡ ಆಗಿದೆ. ಈ ಅಡಿಕೆ ಬೆಳೆಯ ಒಂದು ಪರಿಚಯವನ್ನ ಮಾಡಿಕೊಡಿ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಒಂದು ನಮ್ಮ ಹಳೆ ಬೆಳೆಯಾಗಿದ್ದು, ವಾಣಿಜ್ಯ ಬೆಳೆಯಾಗಿದ್ದು, ಇದು ನಮ್ಮ ಭಾರತ ದೇಶದಲ್ಲೇ ಅಲ್ಲ, ಇದು ನಮ್ಮ ದೇಶದ ಸುತ್ತಮುತ್ತ ದೇಶಗಳಲ್ಲೂ ಕೂಡ ಬೆಳೆಯುವಂತ ಬೆಳೆ. ಎಸ್ಪೆಷಲಿ ಯಾವುದಂದ್ರೆ ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಇಂತಹ ದೇಶಗಳಲ್ಲಿ ಕೂಡ ಅಡಿಕೆ ಬೆಳೆಯುವಂತಹ ಪ್ರದೇಶಗಳಾಗಿದೆ. ಎಸ್ಪೆಷಲಿ ಈ ತರ ನಮ್ಮ ಭಾರತ ದೇಶಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಅತಿ ಮುಖ್ಯವಾಗಿ ಈ ಕಡೆ ಮಲೆನಾಡು ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ ಆಗಿದೆ. ಈಗೀಗ ನೋಡ್ತಾ ಹೋದ್ರೆ ಈ ಅಡಿಕೆ ತುಂಬಾ ವಾಣಿಜ್ಯದ ಬೆಳೆ ಆಗಿರೋದ್ರಿಂದ, ತುಂಬಾ ಪ್ರಾಮುಖ್ಯ ಪಡೆದಿರತಕ್ಕಂತ ಆಗಿರೋದ್ರಿಂದ, ಮತ್ತೆ ಇದು ಒಂದು ಎರಡು ಸರಿ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡಿ ನಾವು ಉತ್ತಮವಾದ ಬೆಲೆ ಪಡೆಯೋದ್ರಿಂದ ಎಲ್ಲರೂ ಇದಕ್ಕೆ ಆಸಕ್ತಿ ತೋರುವಂತಹ ಬೆಲೆ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಇದು 4.73 ಲಕ್ಷ ಹೆಕ್ಟೇರ್ಗಳ ಜಾಗದಲ್ಲಿ ಇದು ಬೆಳೆಯಲಾಗಿದ್ದು, ಅದರ ಪ್ರೊಡಕ್ಷನ್ 7.0 ಲಕ್ಷ ಟನ್ ಅಷ್ಟು ಬೆಳೆಯುವಂತಹ ಇದು ಬೆಳೆ ಆಗಿದೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು ಇಂಥ ಪ್ರದೇಶಕ್ಕೆ ಸೀಮಿತ ಆಗಿದೆ. ಈಗ ಇದು ಚಿತ್ರದುರ್ಗ ಭಾಗ ಆಗಿರಬಹುದು, ಹಾಸನದ ಎಲ್ಲಾ ತಾಲೂಕು ಭಾಗಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಬೆಳೆಯುವಂತದ್ದು. ಇದು ಏನಪ್ಪ ಅಂತಂದ್ರೆ, ಇದನ್ನ ಚೆನ್ನಾಗಿ ಬೆಳೆಯಬೇಕಂದ್ರೆ ಎಲ್ಲೆಲ್ಲಿ ಯಥೇಚ್ಛವಾಗಿ ಮಳೆ ಬರುತ್ತೆ, ಒಂದು ಆವರೇಜ್ ಆಗಿ ಅಂತ ಜಾಗದಲ್ಲಿ ಬೆಳೆಯುವಂತ ಒಂದು ವಾಣಿಜ್ಯ ಬೆಳೆ. ಈ ನಿಟ್ಟಿನಲ್ಲಿ ಇದಕ್ಕೆ ಏನಾಗ್ತದೆ ಅಂದ್ರೆ, ನಮಗೆ ಬರುವಂತಹ ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಇತ್ತ ಎಸ್ಪೆಷಲಿ ಚನ್ನಗಿರಿ ಅಂತ ಏರಿಯಾ, ನಮ್ಮ ಚನ್ನಗಿರಿಯನ್ನ ಇದು ಅಡಿಕೆ ನಾಡ ಅಂತಲೇನೆ ಫೇಮಸ್ ಆಗಿದೆ. ಏನಪ್ಪಾ ಅಂತಂದ್ರೆ, ಅಲ್ಲಿರ್ತಕ್ಕಂಥ ವಾತಾವರಣ ತುಂಬಾ ಪ್ರಕೃತಿ ದತ್ತವಾಗಿ ಸೂಕ್ತವಾಗಿರ್ತಕ್ಕಂಥ ಒಂದು ಬೆಳೆ. ಆ ನಿಟ್ಟಿನಲ್ಲಿ ಅದಕ್ಕೆ ಚನ್ನಗಿರಿ ಲೋಕಲ್ ಅಂತ ಒಂದು ಸಸ್ಯಗಳು ತುಂಬಾ ಚೆನ್ನಾಗಿ ಬರುತ್ತೆ. ಪ್ರತಿ ವರ್ಷ ಅದರಲ್ಲಿ ಬರುವಂತ ನಾನು ಕಂಡಂಗೆ, ನಾನು ಅದೇ ರೀಜನ್ ಅಲ್ಲಿ ಇರುವಂತ ಮನುಷ್ಯ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಕೀಟಬಾಧೆಯಾಗಲಿ ರೋಗಬಾಧೆಯಾಗಲಿ ಔಷಧಿಗಳು ಹೊಡೆಯುವಂತ ಪದ್ಧತಿ ಇಲ್ಲ. ಸೊ ಪ್ರಕೃತಿ ದತ್ತನೇ ಇದಾಗಿದೆ. ಈ ನಿಟ್ಟಿನಲ್ಲಿ ಅಲ್ಲೇನಪ್ಪ ಅಂತಂದ್ರೆ, ಆವರೇಜ್ ಆಗಿ 650 ಮಿಲಿಮೀಟರ್ ಮಳೆ ಬೀಳುವಂತ ಜಾಗದಲ್ಲಿ ತುಂಬಾ ಚೆನ್ನಾಗಿ ಕ್ರಿಟಿಕಲ್ ಇನ್ಪುಟ್ಸ್ ಆಗಿ ನಾವು ನೀರು ಕೊಟ್ಟಕಂತ ನಾವು ಬೆಳೆಯುವಂತಹ ಬೆಳೆ. ಆವಾಗ ಏನಾಗುತ್ತೆ, ಏನಾರ ಯಥೇಚ್ಛವಾಗಿ ಮಳೆ ಬೀಳುವಂತ ಟೈಮಲ್ಲಿ ಕೆಲವೊಂದು ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಹಳದಿ ರೋಗ ಆಗಿರ್ಬೋದು, ಆಮೇಲೆ ಈ ತರ ಮಳೆಗಾಲದಲ್ಲಿ ಇಂತ ಬಂದ್ರೆ, ಮತ್ತೆ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಸಡನ್ ಆಗಿ ಕೂಲ್ ವೆದರ್ ಇಂದ ಮತ್ತೆ ಹೈ ಟೆಂಪರೇಚರ್ ಬಂದಾಗ ನುಸಿ ಬಾಧೆ ಜಾಸ್ತಿ ಆಗುತ್ತೆ. ಆ ನುಸಿ ಅಂದ್ರೆ ನಾವು ಹೋಲಿಗೆ ನಿಂಕಸ್ ಹಟ್ಟಿಕೆ ಅಂತ ಹೇಳ್ತೀವಿ ವೈಜ್ಞಾನಿಕವಾಗಿ, ಅಥವಾ ಟೆಟನ್ ನಿಂಕಸ್ ಹಟ್ಟಿಕೆ ಅಂತ. ಅದೇನ್ ಮಾಡ್ತದೆ, ರಸ ಹೀರಿ ಆ ಎಲೆಗಳನ್ನ ಬ್ರಿಟಲ್ ಮಾಡುತ್ತೆ, ಅಂದ್ರೆ ಗಟ್ಟಿ ಮಾಡುತ್ತೆ, ಪುಡಿ ಪುಡಿ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಅದು ಮೊದಲನೇದಾಗಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಇರುತ್ತೆ, ಪೋಷಕಾಂಶಗಳ ಲೈಟ್ ಆಗಿ ವ್ಯವಹಾರ ಆಗಿ ಕೊರತೆ ಇರುತ್ತೆ, ಅದರ ನಡುವೆ ಇದನ್ನು ಕೂಡ ಆದಾಗ ಗಿಡಕ್ಕೆ ತುಂಬಾ ಬೆಳವಣಿಗೆಗೆ ಕುಂಠಿತವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಅದನ್ನ ನೋಡ್ಬಿಟ್ಟು ಸೂಕ್ಷ್ಮವಾಗಿ ನಿರ್ವಹಣೆ ಕ್ರಮಗಳನ್ನ ಅಳವಡಿಸಿಕೋಬೇಕು. ಇಷ್ಟೆಲ್ಲ ಮಹತ್ವವನ್ನ ಹೊಂದಿರತಕ್ಕಂತ ಈ ಅಡಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಡಿಕೆಯನ್ನ ನಾವು ಬೆಳಿಬೇಕು ಅಂತ ಹೇಳಿದ್ರೆ ಎಂತಹ ಮಣ್ಣು ಸೂಕ್ತ, ಎಷ್ಟು ಪ್ರಮಾಣದಲ್ಲಿ ನೀರಿನ ಲಭ್ಯತೆ ಇರಬೇಕು, ಮತ್ತೆ ಯಾವ ವಾತಾವರಣಕ್ಕಿದು ಸೂಕ್ತ ಅಂತ ಅನ್ಸುತ್ತೆ? ಸರ್, ತಾವು ಹೇಳಿದ ಹಾಗೆ ಸಮಶೀತೋಷ್ಣ ವಲಯದ ಅಂತ ವಾತಾವರಣ ಬೇಕಾಗುತ್ತೆ. ಇದು ಅತಿ ಕಪ್ಪು ಜೇಡಿ ಮಣ್ಣು ಅಂತ ಮಣ್ಣಿಗೆ ಸೂಕ್ತವಾಗ ಆಗಲ್ಲ ಸರ್. ಆ ನಿಟ್ಟಿನಲ್ಲಿ ಇದು ಕೆಂಪು ಮಿಶ್ರಿತ ಮರಳು ಮಿಶ್ರಿತ ಮಣ್ಣಿಗೆ ತುಂಬಾ ಸೂಕ್ತವಾದ ಮಳೆ. ಯಾಕಂತಂದ್ರೆ ಗಿಡ ತುಂಬಾ ಬೇರುಗಳು ಉಸಿರಾಡಬೇಕು, ಚೆನ್ನಾಗಿ ಬೇರುಗಳನ್ನ ಬಿಡುವಂತ ಮಣ್ಣಾಗಿರ್ಬೇಕು. ಅಂಟು ಮಣ್ಣು ಆದ್ರೆ ಉಸಿರಾಡ ಕ್ರಿಯೆಗೆ ತುಂಬಾ ಸಮಸ್ಯೆ ಆಗಿರೋದ್ರಿಂದ ಎಲ್ಲೆಲ್ಲಿ ಗದ್ದೆ ಪ್ರದೇಶಗಳಿರ್ತವೆ, ಎಲ್ಲೆಲ್ಲಿ ಜೇಡಿ ಮಣ್ಣುಗಳಿರ್ತವೆ, ಅಂತ ಪ್ರದೇಶದಲ್ಲಿ ರೆಕಮೆಂಡ್ ಮಾಡಬಾರ್ದು, ಉಪಯೋಗಿಸಬಾರ್ದು. ಯಥೇಚ್ಛವಾಗಿ ಕೆಂಪು ಮಿಶ್ರಿತ ಮರಳು ಮಿಶ್ರಿತ ಮಣ್ಣಿನಲ್ಲಿ ನಾವು ಬೆಳೆದೇ ಆಗಿದ್ರೆ ಇದು ಉತ್ತಮವಾಗಿ ಕೊಡುವಂತದ್ದು. ಒಂದು ಮೊದಲನೇದಾಗಿ ನಾವು ಇಷ್ಟೆಲ್ಲ ಮಾಡಿದ್ರೆ ಅದರಲ್ಲಿ ರಸಸಾರ ಅಂತ ಒಂದು ಬರುತ್ತೆ ಸರ್. ರಸಸಾರವನ್ನು ನಾವು ತಟಸ್ಥ ಸ್ಥಿತಿಯಲ್ಲಿ ಇರುವಂತಹ ಮಣ್ಣನ್ನು ನೋಡಬೇಕು. ತಟಸ್ಥ ಸ್ಥಿತಿ ಅಂದ್ರೆ pH 7 ಜಾಸ್ತಿ ಇದ್ರೆ ಅಂತ ಮಣ್ಣು ತುಂಬಾ ಚೆನ್ನಾಗಿ ಸೂಕ್ತವಾಗಿದ್ದು, 7 ಇರಬೇಕು. ಅದಕ್ಕಿಂತ ಕಡಿಮೆ ಆದ್ರೆ ನಾವು ಮಣ್ಣನ್ನ ಪರೀಕ್ಷೆ ಮಾಡಿ ಅದಕ್ಕೆ ಸುಣ್ಣ ಹಾಕೋದು ಮತ್ತೆ ಈ ತರ ಎಲ್ಲ ಮ್ಯಾನೇಜ್ ಮಾಡಿ ನಾವು ಕಂಡೀಷನ್ ತಂದ್ರೆ ಅದು ಸೂಕ್ತವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಬೆಳೆಯನ್ನ ಮಾಡ್ಕೋಬೇಕು. ಆಮೇಲೆ ಆ ರೀಜನ್ಗೆ ತಕ್ಕಂತೆ ಸಸ್ಯಗಳನ್ನ ನಾವು ಸೆಲೆಕ್ಷನ್ ಮಾಡಬೇಕು. ಯಾವ್ದಾಗಿರ್ಬೋದು, ನಾವ್ ಹೇಳ್ದಾಗೆ ಈ ಕಡೆ ಶಿವಮೊಗ್ಗ ತೀರ್ಥಹಳ್ಳಿ ಕಡೆ ಅಲ್ಲ, ಆದ್ರೆ ತೀರ್ಥಹಳ್ಳಿ ಲೋಕಲ್ ಮಂಗಳ, ಶ್ರೀಮಂಗಳ, ಸುಮಂಗಳ ಅಂತ ಫೇಮಸ್ ತಳಿಗಳು. ಇದು CPCRI ಏನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ಕಾಸರಗೋಡಲ್ಲಿ ಒಂದು ಸಂಸ್ಥೆ ಇದೆ, ಕೇಂದ್ರೀಯ ಸಂಸ್ಥೆ. ಆ ಸಂಸ್ಥೆ ಬಿಟ್ಟಿರ್ತಕ್ಕಂಥ ಸಂಕೀರ್ಣ ತಾಳುಗಳಾಗಿರ್ಬೋದು, ವೆರೈಟಲ್ ತಳಿಗಳಾಗಿರ್ಬೋದು, ಇವನ್ನ ಬಳಸ್ತಾ ಇರ್ತಾರೆ. ಅದೇ ತಳಿಗಳು ನಾವು ಯಥೇಚ್ಛವಾಗಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಹೊಂದಿಕೊಂಡಿರ್ತಕ್ಕಂಥ ತಳಿಗಳು ಈ ತರ ಡ್ರೈಲ್ಯಾಂಡ್ಗಳಲ್ಲಿ ನಮಗೆ ಸೂಕ್ತವಾಗಲ್ಲ. ಅದಕ್ಕೆ ಆದ ಒಂದು ವೆರೈಟಲ್ ತಳಿಗಳಂತೆ ನಾವು ಏನು ಚನ್ನಗಿರಿ ಲೋಕಲ್ ಅಂತ ಹೇಳ್ತೀವಿ, ಈ ತರ ನಮ್ಮ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ತಳಿಗಳಂತ ಅಂತವನ್ನ ಬಳಸಬೇಕಾಗುತ್ತೆ. ಇದು ಹೆಂಗಪ್ಪ ಅಂದ್ರೆ ಬೇಸಾಯ ಪದ್ಧತಿಗಳಲ್ಲಿ ನಮಗೆ ಗೊತ್ತಿರೋ ಹಾಗೆ 3 ಹಾಕ್ತಾರೆ, 6 ಅಡಿ, 7 ಅಡಿ, 8 ಅಡಿ ನಮ್ಮ ಮೂಮೆಂಟ್ಗೆ ತಕ್ಕಂತೆ ಮಾಡ್ಕೊಂತ ಹೋಗ್ತಾರೆ ಸರ್. ಅದರ ನಡುವೆ ಈಗ ಏನಾಗುತ್ತೆ, ಸಸಿ ನಾಟಿ ಮಾಡಿ ಆದ ನಂತರ ಒಳ್ಳೆ ಉತ್ತಮ ಸೆಲೆಕ್ಷನ್ ಮಾಡಿದ್ದಾಯ್ತು, ನಾಟಿ ಮಾಡಿದ್ದು 6-7-8 ಅಡಿಗೆ ಮಾಡಿದ್ದಾಯ್ತು. ಅದಾದ ನಂತರ ಹಾಕಿದ 1 ಅಥವಾ 4 ತುಂಬಾ ಬೆಳೆಯ ನಿರ್ವಹಣೆ ಮಾಡೋದು ತುಂಬಾ ಅವಶ್ಯಕತೆ. ಯಾಕಂದ್ರೆ ಅದನ್ನು ನಾಟಿ ಮಾಡಿದ್ಮೇಲೆ ಅದಕ್ಕೆ ನೆರಳು ಬೇಕಾಗಿರುತ್ತೆ. ಆ ನೆರಳು ಬೇಕಾಗಿರೋದಕ್ಕೆ ಅದಕ್ಕೆ ಇಂಟರ್ ಕ್ರಾಪಿಂಗ್ ಬಾಳೆಯನ್ನ ಹಾಕಿ ಅದಕ್ಕೆ ಒಂದು ನೆರಳ ಕಾಪಾಡಿಕೊಂಡು ಇತ್ತಲಾಗೆ ನಮಗೆ ಸಬ್ಸಿಡರಿ ಆಗಿ ಬಾಳೆಯಲ್ಲಿ ಇಳುವರಿ ಬರುತ್ತೆ. ಅಡಿಕೆಯಲ್ಲೂ ಕೂಡ ನಾವು ಉತ್ತಮವಾದನ್ನು ಬೆಳೆದು ಉತ್ತಮವನ್ನ ಇಳುವರಿ ತಗಬಹುದು ಇನಿಷಿಯಲ್ ಆಗಿ. ಅದನ್ನು ಬಿಟ್ಟರೆ ದೊಡ್ಡದ ಆದ ನಂತರ ಕಾಳುಮೆಣಸು, ಈ ತರ ವೀಳ್ಯದೆಲೆ. ಈಗ ಇತ್ತೀಚಿನ ದಿನಗಳಲ್ಲಿ CPCRIಯಿಂದ ನಮಗೆ ರೆಕಮೆಂಡೇಶನ್ ಇದೆ, ಕೊಕ್ಕೋವನ್ನು ಕೂಡ ಬೆಳೆದು ನಾವು ಸಮಗ್ರವಾಗಿ ಬೆಳಿಬಹುದು ಅಂತ ನಮಗೆ ತಿಳಿದು ಬಂದಿದೆ. ಅದನ್ನ ನಿಟ್ಟಿನಲ್ಲಿ ಈಗ ಏನಾಗಿದೆ, ನಾವು 6-7 ಕೊಟ್ಟಾಗ ಮಧ್ಯ ಜಾಗದಲ್ಲಿ ಹಂಗೆ ಖಾಲಿ ಬಿಟ್ರೆ ಕಳೆಗಳ ಸಂಖ್ಯೆ ಜಾಸ್ತಿ ಆಗ ಅದನ್ನು ಕೂಡ ನಾವು ನಿರ್ವಹಣೆ. ಇತ್ತೀಚಿನ ದಿನಗಳಲ್ಲಿ ಹಂಗೆ ಬರೀ ಅಡಿಕೆ ಗಿಡ ಒಂದೇ ಹಾಕಿ ರೈತರು ಮೇಜರ್ ಆಗಿ ಫೇಸ್ ಮಾಡತಕ್ಕಂತ ಪ್ರಾಬ್ಲಮ್ ಕಳೆ. ಈ ತರ ಕಳೆ ಜಾಸ್ತಿ ಆದಾಗ ಏನಾಗುತ್ತೆ, ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ, ಕೂಲಿ ಕಾರ್ಮಿಕರ ಪ್ರಾಬ್ಲಮ್ ಇರೋದ್ರಿಂದ ಕಳೆನಾಶಕಗಳನ್ನ ಸಿಂಪಡಣೆ ಮಾಡುತ್ತೆ. ಈ ನಿಟ್ಟಿನಲ್ಲಿ ಭೂಮಿಯ ಕಳೆನಾಶಕಗಳ ಸಿಂಪಡಣೆ ಮಾಡೋದ್ರಿಂದ ಭೂಮಿಗೆ 100% ಸತ್ತು ಹೋಗುತ್ತೆ, ಬರ್ಡ್ ಆಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ಬರೀ ಇದಕ್ಕೇನು ಗಿಡ ಈ ತರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮೈಕ್ರೋಬಿಯಲ್ ಆಕ್ಟಿವಿಟಿ ಆಗಲ್ಲ, ಅದರಲ್ಲಿ ಆಗುವಂತಹ ರಾಸಾಯನಿಕ ಕ್ರಿಯೆಗಳು ನಡೆಯೋದಿಲ್ಲ. ಅವಾಗ ಏನಾಗುತ್ತೆ, ನೀರು ಹಿಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಹಾಕುವಂತ ಗೊಬ್ಬರಗಳು ನೀಟಾಗಿ ಕರಗೋದಿಲ್ಲ, ಅದಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಸಪ್ಲೈ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಗಿಡ ಅಥವಾ ಮರ ಕುಂಠಿತವಾಗಿ ನಮಗೆ ಬೇಕಾಗುವ ತಕ್ಕಂತೆ ಇಳುವರಿ ನೀಡೋದಿಲ್ಲ. ಅದಕ್ಕೋಸ್ಕರ ನಾವು ಭೂಮಿಯನ್ನು ಫಲವತ್ತಾಗಿ ಇಟ್ಕೊಳ್ಳೋ ಒಂದು ಪ್ರಕ್ರಿಯೆ ಇಟ್ಕೋಬೇಕು. ಅದಕ್ಕೆ ಹಸಿರೆಲೆ ಗೊಬ್ಬರಗಳನ್ನು ಮಾಡ್ಕೋಬೇಕು, ಕೊಟ್ಟಿಗೆ ಗೊಬ್ಬರ, ಮತ್ತೆ ಮಣ್ಣನ್ನು ಮಿಶ್ರಣ ಮಾಡಿ ಬೇವಿನಿಂಡಿ ಎರೆಹುಳ ಗೊಬ್ಬರ ಜೊತೆಗೆ ಹಾಕಿದ್ದಲ್ಲಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ, ನಾವು ಉತ್ತಮವಾದ ಫಸಲನ್ನು ಪಡೆಯಕ್ಕೆ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ. ಈ ತರ ಮಾಡೋದ್ರಿಂದ ಬರುವಂತ ಕೀಟ ಆಗ್ಬಹುದು, ರೋಗ ಆಗ್ಬಹುದು, ತಡ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್. ತಾವ್ ಹೇಳಿದ್ರಿ, ಒಂದು 650-700 mm ಮಳೆ ಎಲ್ಲಿ ಬೀಳುತ್ತೋ ಆ ಭಾಗದಲ್ಲಿ ಅಡಿಕೆ ಅನ್ನುವಂಥದ್ದು ಬಹಳ ಚೆನ್ನಾಗಿ ಬರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರಿ. ಆದ್ರೆ ಕಳೆದ ಸಾಲಿನಲ್ಲಿ ಏನಾಯ್ತು, ಹೆಚ್ಚು ಮಳೆ ಬೀಳ್ತು. ಇಲ್ಲಿ ಏನು ವಾಡಿಕೆ ಮಳೆ ಅಂತ ಹೇಳಿ ನಾವು ಗುರುತ್ ಮಾಡ್ತೀವೋ ಅದಕ್ಕಿಂತಲೂ ಹೆಚ್ಚು ಮಳೆ ಆಯ್ತು, ಮತ್ತೆ ದೀರ್ಘಕಾಲದವರೆಗೂ ಕೂಡ ಅದು ಇತ್ತು. ಕಡೆಯ ಡಿಸೆಂಬರ್ ವರೆಗೂ ಕೂಡ ನಾವು ಮಳೆಯನ್ನ ಅನುಭವಿಸಿದ್ವಿ. ಏನು ಏಪ್ರಿಲ್ ಮೇ ನಲ್ಲಿ ಶುರುವಾಗುತ್ತೋ ಮುಂಗಾರು, ಅಲ್ಲಿಂದ ಡಿಸೆಂಬರ್ ವರೆಗೂ ಎಡೆಬಿಡದೆ ಮಳೆ ಬೀಳ್ತು. ಯಥೇಚ್ಛವಾಗಿ ಮಳೆ ಬಿದ್ದ ಕಾರಣದಿಂದಾಗಿ ಅನೇಕ ತೋಟಗಳಲ್ಲಿ ಅಡಿಕೆ ಅಡಿಕೆ ತೋಟಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ಕೊಂಡಿದ್ದಾವೆ, ಯಾವ್ಯಾವ ಸಮಸ್ಯೆಗಳು ಬಹಳ ಮುಖ್ಯವಾಗಿ ಕಾಣಿಸ್ಕೊಂಡಿದ್ದಾವೆ, ಅದಕ್ಕೆ ಏನು ಪರಿಹಾರ? ಸರ್, ನಾವು ಕಂಡಂಗೆ ನಾವು ಹೇಳಿದ್ವಿ, ಆ ಪರಿಸರ ತಕ್ಕಂತೆ ಹೊಂದ್ಕೊಂಡಿರುತ್ತೆ ಬೆಳೆ. ಈಗ ಯಥೇಚ್ಛವಾಗಿ ಮಳೆ ಬಂದಾಗ ಗಿಡನು ಕೂಡ ಆ ವಾತಾವರಣಕ್ಕೆ ಹೊಂದ್ಕೊಳಕ್ ಟ್ರೈ ಮಾಡ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಹೊಂದ್ಕೊಳ ಸಮಯದಲ್ಲೇ ರೋಗಗಳು ಕಾಣಿಸ್ಕೊಳ್ತವೆ. ಸರ್, ಯಥೇಚ್ಛವಾಗಿ ನೀರನ್ನ ನಾವು ತೋಟದಲ್ಲಿ ನಮ್ಮ ಗದ್ದೆ ನಮ್ಮ ಬೆಳೆಯಲ್ಲಿ ಇದ್ರೆ ಅದು ಉಸಿರಾಟ ಕ್ರಿಯೆಯಿಂದ ನಮಗೆ ಕೆಲವು ಶಿಲೀಂಧ್ರದಿಂದ ಬರುವಂತಹ ರೋಗಗಳು ಕಾಣಿಸ್ಕೊಳ್ತವೆ. ಮೊದಲನೇದಾಗಿ ಕೊಳೆ ರೋಗ, ಹಂಗಾಮೇಲೆ ಹಿಡಿಬುಂಡಿ ರೋಗ, ಕಳದಿ ರೋಗ ಅಂತ ಹೇಳ್ತೀವಿ. ಇದು ನರ್ಸರಿಯಲ್ಲಿ ಆದ್ರೂ ಕೂಡ ಸಸಿ ಮಾಡಿಗಳಲ್ಲಿ ಕೂಡ ಬರುತ್ತೆ, ನಾವು ನಾಟಿ ಮಾಡಿದ ಮೇನ್ ಫೀಲ್ಡ್ ಅಲ್ಲಿ ಕೂಡ ಬರುವಂತಹ ರೋಗಗಳು. ಇದನ್ನ ನಿರ್ವಹಣೆ ಮಾಡಬೇಕು. ಈ ತರ ನಮ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇದೀವಿ, ವಾತಾವರಣದಲ್ಲಿ ವಿಪರೀತ ಕಂಡಿರ್ತೀವಿ, ಬರುವಂತ ಮಳೆ ಪ್ರತಿಯೊಂದು ತಿಂಗಳಲ್ಲಿ ವಾಡಿಕೆ ಅಂತ ಬರಲ್ಲ. ಯಥೇಚ್ಛವಾಗಿರೋದ್ರಿಂದ ನಾವು ಅದ್ರ ತಕ್ಕಂತೆ ನಿರ್ವಹಣೆ ಕ್ರಮಗಳನ್ನ ಮಾಡಬೇಕು. ಎಲ್ಲಿ ನೀರು ನಿಂತ್ಕೊಳುತ್ತೋ ಅದಕ್ಕೆ ಬಸವೆ ಕಾಲುವೆಗಳನ್ನ ಮಾಡಬೇಕು, ನೀರನ್ನ ನಿಲ್ಲದ ರೀತಿಯಲ್ಲಿ ಮೊದಲನೇದ ಮಾಡಬೇಕು. ಅದ್ ಮಾಡಿದ ನಂತರ ನಮ್ಮ ಭೂಮಿಯ ಮಣ್ಣನ್ನ ಪರೀಕ್ಷೆ ಮಾಡಬೇಕು. ಯಾಕಂದ್ರೆ ಯಥೇಚ್ಛವಾಗಿ ಮಳೆ ಬಿದ್ದಿರೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಲೀಚ್ ಔಟ್ ಆಗುತ್ತೆ, ಹೊರದೋಗುತ್ತೆ. ಎಸ್ಪೆಷಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಈ ತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಹರಿದು ಹೋದ್ರೆ ಅದಕ್ಕೆ ಬೇಕಾಗುವಂತ ಸಪ್ಲೈ ಆಗೋದಿಲ್ಲ. ಆವಾಗ ಗಿಡ ಕ್ರಿಟಿಕಲ್ ಆಗಿ ಕುಂಠಿತವಾಗುತ್ತೆ. ಅದನ್ನ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಯಾವ ರೀತಿಯ ಗೊಬ್ಬರಗಳನ್ನ ಹಾಕಬೇಕು, ಸಿಪಿಸಿಆರ್ ಐ ರೆಕಮೆಂಡೇಶನ್ ಇಂದ ಯಾವ್ಯಾವ ರೀತಿಯ ಒಂದು ಆವರೇಜ್ ಇಟ್ಕೊಂಡು ಮಾಡಿರ್ತಾರೆ. ಈಗ ನಾವು ಅಡಿಕೆಯನ್ನ ಎಲ್ಲಾ ರೀತಿಯ ಪರಿಸರದಲ್ಲಿ ಕೂಡ ನಾವು ಬೆಳೆಯುವಂತರಾಗಿದ್ದು ಮಣ್ಣಿನ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆಯನ್ನ ನಾವು ಮಾಡಬೇಕಾಗುತ್ತೆ. ಅದರ ತಕ್ಕಂತೆ ಬೆಳೆಯ ನಿರ್ವಹಣೆಯನ್ನು ಕೂಡ ಮಾಡಿ ನಾವು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋದಿದ್ದಲ್ಲಿ ನಾವು ಉತ್ತಮವಾದ ಕೀಟ ಮತ್ತು ರೋಗ ಬಾಧೆಗಳನ್ನ ಸಮಗ್ರವಾಗಿ ಮಾಡುವಂತ ಕೆಲಸ ನಾವು ಮಾಡಬಹುದು. ಅದು ಒಂದು ಬೆಳೆ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಉಪಯುಕ್ತವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ವೆ ಪ್ರಕಾರ ಎಲ್ಲಾ ರೈತರು ಇದೇನಾಗುತ್ತೆ ಅಂದ್ರೆ ಲಕ್ಷಾನುಗಟ್ಟಲೆ ಸಣ್ಣ ರೈತರಿಂದ ದೊಡ್ಡ ರೈತರವರೆಗೂ ಕೂಡ ಅಡಿಕೆ ಬೆಳೆಯುವಂತ ಪದ್ಧತಿ ಎಲ್ಲರೂ ಅಳವಡಿಸಿಕೊಂಡಿದ್ದಾರೆ. ಕೆಲವು ಟೈಮ್ ಅವರಿಗೆ ಲೇಬರ್ ಸಿಗದೆ ಇದ್ದ ಕಾರಣದಲ್ಲಿ ಕಳೆನಾಶಕವನ್ನು ವ್ಯಾಪಕವಾಗಿ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ತುಂಬಾ ಕ್ರಿಟಿಕಲ್ ಬಂದಿದೆ. ಯಾವಾಗ ಭೂಮಿಯ ಫಲವತ್ತತೆ ಹಾಳಾಗುತ್ತೋ ಅಲ್ಲಿ ಇಮ್ಯುನಿ ಪವರ್ ಏನು ರೋಗ ನಿರೋಧಕ ಶಕ್ತಿ ಅಂತೀವೋ ಆ ಮಣ್ಣಲ್ಲಿ ಇರೋದಿಲ್ಲ, ಗಿಡ ತುಂಬಾ ರೋಗಕ್ಕೆ ಕೀಟಕ್ಕೆ ತುತ್ತಾಗಿ ಹಾಳಾಗೋ ಸಾಧ್ಯತೆ ಇರುತ್ತೆ. ಕೊಳೆ ರೋಗ ಅಂತ ಬಂದ್ರೆ ಇಡೀ ಸುಳಿನೇ ಕೊಳ್ತು ಹೊರಗೆ ಬೀಳುವಂತ ಸಂದರ್ಭ ಬರುತ್ತೆ. ಈ ನಿಟ್ಟಿನಲ್ಲಿ ಭೂಮಿಯನ್ನ ಫಲವತ್ತತೆ ಇಟ್ಕೊಂಡು ಮೊದಲನೇ ಕಾರ್ಯ ಮಾಡಬೇಕು. ಭೂಮಿಯ ಫಲವತ್ತತೆ ಹಿಟ್ಟ ಆದ ನಂತರ ಕ್ರಿಟಿಕಲ್ ಆಗಿ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಶಿಲೀಂಧ್ರ ರೋಗ ಬಂದ್ರೆ ಪ್ರತಿ ನಾವು ಹೇಳ್ದ ಹಾಗೆ ನಮ್ಮ ವಾಡಿಕೆ ಏನಿದೆ ಅಡಿಕೆ ಬೆಳೆಯುವಂತ ರೈತ ಬಾಂಧವರು ಈಗ ಗೊಬ್ಬರ ಆಗ್ಲಿ ಕೊಟ್ಟಿಗೆ ಗೊಬ್ಬರ ಮಣ್ಣು ಗೋಡು ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಇವು ಒಂದ್ ವರ್ಷ ಅಥವಾ ಒಂದ್ ವರ್ಷ ಬಿಟ್ಟು ಇನ್ನೊಂದು ವರ್ಷ ಹಾಕುವ ಪದ್ಧತಿ ಇರುತ್ತೆ. ಯಾವಾಗ ನಾವು ಈ ತರ ಕಳೆನಾಶಕನೆಲ್ಲ ಮಾಡಿ ಬರಡು ಭೂಮಿಗೆ ಹಾಕಿದ್ರೆ ಆ ಮಣ್ಣು ಫಲವತ್ತತೆ ಮಾಡುವಷ್ಟಕ್ಕೆ ತುಂಬಾ ಟೈಮ್ ಸಮಯ ತಗೊಳ್ಳುತ್ತೆ, ಇದಕ್ಕೆ ಯಾವ ಪೋಷಕಾಂಶಗಳು ಸಿಗಲ್ಲ, ಇನ್ನೊಂಥರ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಈ ತರ ಮಣ್ಣು ಗೊಬ್ಬರ ಎಲ್ಲ ಮಣ್ಣು ಎರೆಹುಳ ಗೊಬ್ಬರ ಬೇವಿನ ಹಿಂಡಿ ಒಂದು ರೇಷಿಯೋದಲ್ಲಿ ನಾವು ಬಳಸಿದ್ದೇ ಅಲ್ಲಿ ಎಲ್ಲಾ ರೀತಿಯ ನಮಗೆ ಕೀಟ ರೋಗ ಮತ್ತೆ ಬೆಳೆಯನ್ನ ಉತ್ತಮವಾಗಿ ಪಡೆಯಬಹುದು. ಇದು ಯಾರಿಗೂ ಗೊತ್ತಿಲ್ಲ, ಸೂಕ್ಷ್ಮಾಣುಜೀವಿಗಳನ್ನ ಬಳಸಿ ಗೊಬ್ಬರವನ್ನು ಹಾಕಬೇಕು ಅಂತ. ಆ ನಿಟ್ಟಿನಲ್ಲಿ ಇದನ್ನ ರೈತ ಬಾಂಧವರು ಮಾಡಿದ್ದೇ ಅಲ್ಲಿ ಉತ್ತಮವಾದ ಬೆಳೆಯನ್ನು ತಗಬಹುದು. ಸರ್, ಅಡಿಕೆಗೂ ಕೂಡ ಸಾಕಷ್ಟು ರೋಗ ಮತ್ತೆ ಕೀಟಗಳು ಬಾಧಿಸುತ್ತೆ. ನೀವು ಹೇಳಿದಾಗೆ ಕಳಸಾಲಿನಲ್ಲಿ ಏನು ಮಳೆ ಹೆಚ್ಚಳ ಆಯ್ತು, ಆ ಕಾರಣದಿಂದಾಗಿ ನೀರು ಹೆಚ್ಚು ನಿಲ್ತು ಮತ್ತೆ ಹೆಚ್ಚು ತೇವ ಆಯ್ತು, ಅದರ ಜೊತೆಗೆ ಸಾಕಷ್ಟು ಪೋಷಕಾಂಶಗಳು ನಮ್ಮ ಮಣ್ಣಲ್ಲಿ ಇದ್ದು ಕೊಚ್ಕೊಂಡು ಹೋಯ್ತು. ಆ ನಂತರದಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸ್ಕೊಂಡಿದ್ದಾವೆ. ಬಹಳ ಮುಖ್ಯವಾಗಿ ಈ ಸಣ್ಣ ಸಣ್ಣ ತೋಟಗಳೇನಿದ್ದಾವೋ ಅಲ್ಲಿ ಈ ಅಡಿಕೆ ಹಳದಿ ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು, ಇದಕ್ಕೆ ಏನು ಕಾರಣ? ಇದು ರೋಗನೋ ಅಥವಾ ಏನಾದರೂ ಶಾರೀರಿಕ ಸಮಸ್ಯೆನೋ ಹೇಗೆ? ಇದು ರೋಗ ಸರ್, ಖಂಡಿತವಾಗ್ಲಿ. ಇದೇನು ಹಳದಿ ರೋಗ ಅನ್ನೋದು ಒಂದು ಪ್ಲೈಟೋಪ್ಲಾಸ್ಮಾ ಅಂತ ಒಂದು ಸೂಕ್ಷ್ಮಾಣುಜೀವ ಒಂದು ಪ್ಯಾಥೋಜನ್ ಇಂದ ಬರುವಂತಹ ರೋಗ. ಈ ರೋಗ ಬರಲು ಅನೇಕ ಕಾರಣಗಳಿಂದ ಗುರುತಿಸಬಹುದು. ಅಸಮರ್ಪಕ ನಿವಾರಣೆಯಿಂದ ಮತ್ತು ಪೋಷಕಾಂಶಗಳ ಅಸಮರ್ಪಕದಿಂದ ಕೂಡ ಬರುತ್ತೆ, ಮತ್ತೆ ಮಳೆಗಾಲದಲ್ಲಿ ಹೆಚ್ಚು ನೀರು ಹೊರಹೋಗಲು ಬಸಿ ಕಾಲುವೆ ಮಾಡದೇ ಇರುವುದರಿಂದ ಈ ಪ್ರಾಬ್ಲಮ್ ತುಂಬಾ ಸೂಕ್ಷ್ಮವಾಗಿ ಬರುವಂತದ್ದು. ಇದರ ಲಕ್ಷಣಗಳು ಏನೇನಾಗ್ತದೆ ಗಿಡದಲ್ಲಿ ಅಂತಂದ್ರೆ, ಮರದ ಕಾಂಡದ ಸುತ್ತ ಕುಗ್ಗುವುದು, ಗರಿಗಳ ಬೆಳವಣಿಗೆ ಕುಂಠಿತವಾಗುವುದು, ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಹೋಗುವುದು, ಈ ನಿಟ್ಟಿನಲ್ಲಿ ಗಿಡದ ಸೂಕ್ಷ್ಮ ಲಕ್ಷಣಗಳಾಗುತ್ತೆ. ಈ ರೋಗವು ತೋಟದ ನಿರ್ವಹಣೆಯ ಸಮಯದಲ್ಲಿ ಉಂಟಾಗುವ ಭೌತಿಕ ತೊಂದರೆಗಳ ಮುಖಾಂತರ ಮರದಿಂದ ಮರಕ್ಕೆ ಹರಡುತ್ತೆ. ಇದು ನಾವು ಹೇಳಿದ್ವ ಮೈಕೋಪ್ಲಾಸಮ್ ಅಂತ ಹೇಳ್ಬಿಟ್ಟು, ಇದು ಒಂದು ಮರದಿಂದ ಮರಕ್ಕೆ ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ಮಣ್ಣಿನ ಪಿಎಚ್ ಅನ್ನ ನಾವು ಗುರುತಿಸ್ಕೋಬೇಕು. ಅದು ರಸ ಸಾರ ಎಷ್ಟಿರಬೇಕಂದ್ರೆ ಸಮತೋಲನವಾಗಿ ತಟಸ್ಥ ರೀತಿಯಲ್ಲಿ ಇದ್ರೆ ಈ ರೋಗದ ತೀವ್ರತೆ ಕಡಿಮೆ ಮಾಡಬಹುದು. ಈಗ ಕೆಲವೊಂದ್ ಮುನ್ನೆ ಹೇಳಿದ್ವಿ, ಅತಿ ಹೆಚ್ಚಾಗಿ ಮಳೆ ಬರೋದ್ರಿಂದ ನೀರು ಕೊಚ್ಚಾಗಿ ಪಿಎಚ್ ಲೆವೆಲ್ ಕಡಿಮೆ ಆಗಿರುತ್ತೆ ಅಥವಾ ಜಾಸ್ತಿ ಆಗಿರುತ್ತೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲ ನೋಡಿದ್ರೆ 4-5 ಈ ರೀತಿ ರಸಸಾರದ ಪಿಎಚ್ ಇರುತ್ತದೆ. ಇದನ್ನ ಚೆಕ್ ಮಾಡಿಬಿಟ್ಟು ನಾವು ಸಮತೋಲನಕ್ಕೆ ತರಬೇಕು ಸರ್. ಆ ನಿಟ್ಟಿನಲ್ಲಿ ನಾವು ಈ ರೋಗವನ್ನ ಕಡಿಮೆ ಮಾಡ್ಕೋಬೇಕು. ಇದು ಬರುವಂತಹ ಲಕ್ಷಣಗಳ ಭೌತಿಕ ಕಂಡಿರ್ತದೆ. ಇದನ್ನ ನಿರ್ವಹಣೆ ಮಾಡೋದು ಹೇಗೆ ಅಂದ್ರೆ, ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಹಳ ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದು. ಅದು ಯಾವ ರೀತಿಯಪ್ಪ ಅಂದ್ರೆ, ನಾವು ಹೇಳಿದ್ವಿ ನಮ್ಗೆ ತಿಳಿದ ರೀತಿಯಲ್ಲಿ ಕೊಟ್ಟಿಗೆ ಗೋಡನ್ನ ಹೊಡಿತೀವಿ ಮತ್ತೆ ಗೊಬ್ಬರವನ್ನ ಹಾಕಿರ್ತೀವಿ, ಅದಕ್ಕೆ ಅದರಲ್ಲಿರ್ತಕ್ಕಂಥ ಗುಡಕ್ಕೆ 16 ಪೋಷಕಾಂಶ ಎಸೆನ್ಶಿಯಲ್ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡಕ್ಕಾಗಿರಲ್ಲ ಅಥವಾ ಅದರಲ್ಲಿ ಇರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ, ಜೊತೆಗೆ ಟ್ರೈಕೋಡರ್ಮ, ಸೋಡಮೋನಸ್, ಫೆಸಿಲೋಮೈಸಿಸ್, ಎಎಂಸಿ ಅಂತ ಹೇಳ್ತೀವಿ, ಹರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅನ್ನ, ಇವೆಲ್ಲವನ್ನು ಚೆನ್ನಾಗಿ ಒಂದು ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವು ತೋಟಕ್ಕೆ ಎಷ್ಟು ಒಂದು ಏಜಿಗೆ ತಕ್ಕಂತೆ ಗಿಡಕ್ಕೆ 1 ಪುಟ್ಟಿನೋ 2 ಪುಟ್ಟಿನೋ ಮಂಕ್ರಿನೋ ಆ ತರ ಹಾಕೊಂಡು ಹೋದಲ್ಲಿ ನೀರು ಹಿಡ್ಕೊಳ್ಳೋ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ, ಬರುವ ರೋಗ ಕೀಟ ಬಾಧೆಯನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಕಾಲಕ್ಕೆ ತಕ್ಕಂತೆ ಗಿಡಕ್ಕೆ ಬೇಕಾಗುವ ಪೋಷಕಾಂಶಗಳು, ಮೇಜರ್ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್, ಲಘು ಪೋಷಕಾಂಶಗಳನ್ನ ಎಲ್ಲ ಸಪ್ಲ ಮಾಡುವ ತಕ್ಕಂತೆ ಇದು ಮಾಡುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ರೀತಿಯ ಗೊಬ್ಬರಗಳನ್ನು ಗಿಡಕ್ಕೆ ಕನಿಷ್ಠ ಪಕ್ಷ 10 ಕೆಜಿ, ಸಣ್ಣ ಗಿಡಕ್ಕೆ 5 ಕೆಜಿ ಒಂದು ವರ್ಷಕ್ಕೆ ಹಾಕಿದ್ದಲ್ಲಿ, ಅದು ಸ್ಪೆಷಲಿ ನಾವು ಹೇಳ್ತೀವಲ್ಲ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮೇ, ಇನ್ನೇನು ಜೂನ್ ಸ್ಟಾರ್ಟ್ ಆಗುತ್ತೆ, ಮೇ ತಿಂಗಳಲ್ಲೆಲ್ಲ ಗೊಬ್ಬರ ಹಾಕೋ ಸಂದರ್ಭ, ಆ ಟೈಮಲ್ಲಿ ಈ ರೀತಿ ತಯಾರು ಮಾಡಿ ಹಾಕಿದ್ದಲ್ಲಿ ನಮ್ಮ ಗಿಡಕ್ಕೆ ಕನಿಷ್ಠ ಪಕ್ಷ 6-7 ತಿಂಗಳು ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಸರ್. ಇದು ಯಥೇಚ್ಛವಾಗಿ ಹಳೆಯ ರೋಗ ತೀವ್ರತೆ ಜಾಸ್ತಿ ಆದಾಗ. ಈಗ ಇದು ಒಂದು ಪ್ರಮಾಣಕ್ಕೆ ಕಂಟ್ರೋಲ್ ಮಾಡಿದ್ದಾಯಿತು, ಮ್ಯಾನೇಜ್ಮೆಂಟ್ ಆಯಿತು, ಪೋಷಕಾಂಶಗಳ ನಿರ್ವಹಣೆ ಆಯಿತು. ಅದು ಒಂದು ತೀವ್ರತೆ ಆದಾಗ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಒಂದು ಔಷಧಿ ಇದೆ ಸರ್, ಅದು 2 ಗ್ರಾಂ ಪರ್ ಲೀಟರ್ ಅನ್ನೋ ಒಂದು ಮಿಕ್ಸ್ ಮಾಡಿ, ಜೊತೆಗೆ ಟೆಟ್ರಾಸೈಕ್ಲಿನ್ ಅಂತ ಒಂದು ಬ್ಯಾಕ್ಟೀರಿಯಾ ದುಂಡಾಣು ನಾಶಕ ಅಂತ ಹೇಳ್ತೀವಿ, ಇವೆರಡು 500 ಗ್ರಾಂ ಕ್ಯಾಪ್ಸುಲ್ ಇರುತ್ತೆ, ಅವೆರಡನ್ನ ಕ್ಯಾಪ್ಸುಲ್ 1 ಲೀಟರ್ ಅಲ್ಲಿ ಎರಡನ್ನು ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡಿದ್ದಲ್ಲಿ ನಮ್ಮ ಈ ಹಳದಿ ರೋಗದ ಬಾಧೆಯನ್ನ ಹತೋಟಿಯನ್ನ ಮಾಡಬಹುದು ಸರ್. ಇದು ಮಾಡಿದ್ದಲ್ಲ, ಇದು ಹಳದಿ ರೋಗವನ್ನ ನಿರ್ವಹಣೆ ಮಾಡುವಂತಹ ಪದ್ಧತಿ. ಈಗ ಜನಗಳು ಏನಂತ ಹೇಳ್ಕೊಂಡ್ರೆ, ತೀವ್ರ ಮಳೆ ಬಂದಿದೆ ನಮ್ಮ ಬೆಳೆ ಚೆನ್ನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿರುತ್ತೆ, ಬಟ್ ಮೈಕೋಪ್ಲಾಸಮ್ ಅಂತ ಒಂದು ಏನು ಸಿಲಿಂಡರ್ ಅಂತ ಹೇಳ್ತೀವಿ, ಈ ನಿಟ್ಟಿನಲ್ಲಿ ಇದು ಆಗ್ತಾ ಇರುತ್ತೆ, ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಇದೇ ರೀತಿ ಮತ್ತೊಂದು ನಮ್ಮ ಅಡಿಕೆ ಬೆಳೆಯನ್ನ ಬಾಧಿಸ್ತಕ್ಕಂಥದ್ದು ಎಲೆ ಚುಕ್ಕಿ ರೋಗ ಅಂತೇಳಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಈ ರೋಗ ಬರಲಿಕ್ಕೆ ಏನ್ ಕಾರಣ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಇದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಸೊ ಎಲೆ ಚುಕ್ಕಿ ರೋಗ ನಾವು ಹೇಳ್ದಂಗೆ, ವಾತಾವರಣದಲ್ಲಿ ತುಂಬಾ ಮಾಯಿಶ್ಚರ್ ಅಥವಾ ತೇವಾಂಶ ಜಾಸ್ತಿ ಇದ್ದಾಗ ಕೊಲೆಟ್ರಿ ಟೈಕಮ್ ಅಂತ ಒಂದು ಸಿಲಿಂಡರ್ ಇರುತ್ತೆ ಸರ್, ಅದರಿಂದ ಬರುವಂತಹ ರೋಗ ಇದೇನಾಗುತ್ತೆ, ಅಲ್ಲಲ್ಲಿ ಲೀಸನ್ಸ್ ಆಗಿ ಅದು ತುಂಬಾ ಬ್ಲಾಕ್ ಸ್ಪಾಟ್ ಆಗಿ ಎಲೆಯನ್ನ ಕೊಲ್ಲುವಂತ ನೆಕ್ರೋಟಿಕ್ ಲೀಸನ್ಸ್ ಆಗುತ್ತೆ, ಇದರಿಂದ ಗಿಡ ಸಾಯುವಂತಾಗುತ್ತೆ. ಇದು ಸೂಕ್ಷ್ಮವಾಗಿ ಮಳೆಗಾಲದಲ್ಲಿ ತುಂಬಾ ಹರಡುವಂತ ಪ್ರದೇಶ. ಆ ನಿಟ್ಟಿನಲ್ಲಿ ನಾವು ಇದನ್ನ ನೆರಳು ನಿರ್ವಹಣೆ ಫಸ್ಟ್ ಗೆ ಮಾಡ್ಕೋಬೇಕು, ತುಂಬಾ ನೆರಳಿದ್ದಾಗ್ಲೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆ ನಿಟ್ಟಿನಲ್ಲಿ ತೀವ್ರತೆ ಜಾಸ್ತಿ ಆದಾಗ 4 ಗ್ರಾಂ ಡೈಥಿಯೋನಿಯಂ MZ ಅಂತ ಒಂದು ಸಿಲಿಂಡರ್ ನಾಶಕ ಇದೆ, ಅದು 1 ಲೀಟರ್ ನೀರಿಗೆ 4 ಗ್ರಾಂ ಅನ್ನ ಮಿಕ್ಸ್ ಮಾಡ್ಕೊಂಡು ನಾವು ಸ್ಪ್ರೇ ಮಾಡಿದ್ದಲ್ಲಿ ಇದನ್ನ ಹತೋಟಿ ತರಬಹುದು. ಮತ್ತೆ ಈ ಮಳೆಗಾಲದಲ್ಲಿ ಜಾಸ್ತಿ ಬರುವಂತದ್ರಿಂದ ಆಲ್ಟರ್ನೇಟ್ ಕೆಮಿಕಲ್ ಅನ್ನ ಬಳಸಬೇಕು, ಡೈಥಿಯೋನಿಯಂ M45 ಆಗಿರ್ಬೋದು, ಮ್ಯಾಂಗೋಜ್ ಆಗಿರ್ಬೋದು, ಜೊತೆಗೆ ಬೋಡೋ ಮಿಕ್ಸರ್ ಅನ್ನೋದು ಬಹಳ ಪ್ರಾಮುಖ್ಯತೆ ಅನ್ನೋದು. ಇದು ಇತ್ತೀಚಿನ ಕಾಫಿ ನಾಡಲ್ಲೆಲ್ಲ ತುಂಬಾ ಬೆಳೆಯುವಂತದ್ದು ಆಗಿರೋದ್ರಿಂದ, ಕಾಫಿ ಜೊತೆಗೂ ಕೂಡ ಬೆಳೆಯೋದ್ರಿಂದ ಏನಾಗಿದೆ, ಬೋಡೋ ಮಿಕ್ಸರ್ ಅನ್ನ ನಾವು ಪ್ರಿವೆಂಟಿವ್ ಆಗಿ ಬಳಸಿದ್ದಲ್ಲಿ ಕನಿಷ್ಠ ಪಕ್ಷ 1 ತಿಂಗಳಿಂದ 1.5 ತಿಂಗಳವರೆಗೂ ಕೂಡ ಶಿಲೀಂಧ್ರದಿಂದ ಬರುವಂತ ರೋಗಗಳನ್ನ ತಡೆಗಟ್ಟಬಹುದು. ಬೋಡೋ ಮಿಕ್ಸರ್ ಅಂತಂದ್ರೆ ಏನಂತಂದ್ರೆ, ಅದು ಸುಣ್ಣ ಮತ್ತು ತಾಮ್ರದ ಸಲ್ಫೇಟ್ ಅನ್ನ ಮೈಲ್ತುತ್ತ ಅಂತ ಹೇಳ್ತೀವಿ, ಎರಡನ್ನು ಮಿಕ್ಸ್ ಮಾಡಿ ಕರೆಕ್ಟಿನ ಪ್ರಮಾಣದಲ್ಲಿ 1% ಬೋಡೋ ಮಿಕ್ಸರ್ ನ ಸ್ಪ್ರೇ ಮಾಡಿದಲ್ಲಿ ಈ ಸಿಲಿಂಡರ್ ಬರುವ ರೋಗಗಳನ್ನ ಹತೋಟಿ ಮಾಡ್ಕೋಬಹುದು ಸರ್. ಇದಿಷ್ಟು ಅಡಿಕೆಯನ್ನ ಬಾಧಿಸ್ತಕ್ಕಂತಹ ರೋಗ ಮತ್ತು ಕೀಟಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಅಂತಿಮವಾಗಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅಂತಿಮವಾಗಿ ಅಡಿಕೆ ಒಂದು ವಾಣಿಜ್ಯ ಬೆಳೆ, ಅತಿ ಸೂಕ್ಷ್ಮವಾದ ಬೆಳೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಒದಗಿಸಬೇಕು, ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಒದಗಿಸಬೇಕು. ಆ ನಿಟ್ಟಿನಲ್ಲಿ ನಾನು ರೈತ ಬಾಂಧವರಿಗೆ ಇನ್ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸೋದ್ರೆ, ರಾಸಾಯನಿಕ ಗೊಬ್ಬರ ಬಳಸೋದಕ್ಕಿಂತ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ, ಗೋಡು, ಆಮೇಲೆ ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ,

ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:10. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಕನ್ನಡ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಿತ್ರಣದ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪಿಜಿ ಕೆಂಪಣ್ಣನವರ್. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಸತ್ಯನಾರಾಯಣ ಅವರ ಕೀಬೋರ್ಡ್ ವಾದನ ಕೇಳಬಹುದು. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ, ಇದರಲ್ಲಿ ಸ್ವಾತಂತ್ರ್ಯ ಪೂರ್ವ ಕನ್ನಡ ಸಾಹಿತ್ಯ ಕುರಿತ ಚರ್ಚೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಭಾಗವಹಿಸುವವರು ಪ್ರೊಫೆಸರ್ ಹಂಪ ನಾಗರಾಜಯ್ಯ, ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ, ನಡೆಸಿಕೊಡುವವರು ಡಾ ಎಚ್ ಶಶಿಕಲಾ. 10:00 ನಾಟಕ ಚಂದ್ರಗ್ರಹಣ ಮೂಲಕಥೆ ಆನಂದ, ಬಾನುಲಿಗೆ ಅಳವಡಿಸಿದವರು ಭಾರ ವಿಜಯಕುಮಾರ್, ನಿರ್ಮಾಣ ಸುನಂದಮೂರ್ತಿ. 10:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಶ್ವ ಶ್ರವಣ ದಿನದ ಕುರಿತು ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಬಾ ಹಾ ರಮಾಕುಮಾರಿ ಅವರಿಂದ, 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು